ಕೆ, ಅದಲ್ಲದೆ ಖನಿಜಗಳು ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಸೋಡಿಯಂ, ಪೊಟಾಸಿಯಂ, ಕ್ಯಾಲ್ಸಿಯಂ, ಪೆಪ್ಪರ್, ಕಾಪರ್, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಇದ್ರ ಜೊತೆಗೆ ನಾವು ಫೈಟೋನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಕೆರೋಟಿನ್ ಎ, ಕೆರೋಟಿನ್ ಬಿ ಹಾಗೂ ಕ್ರಿಪ್ಟೋಕ್ಸಾಂಥಿನ್ ಬಿ, ಲೂಟಿನ್, ಈ ಎಲ್ಲ ಪೋಷಕಾಂಶಗಳು ಸಹ ಇರ್ತವೆ. ಸೊ ಹಾಗಾಗಿ ಇದು ನಮ್ಮ ದೇಹಕ್ಕೆ ತುಂಬಾ ಅನುಕೂಲ. ಸೊ ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಎಲ್ಲ ಪೋಷಕಾಂಶಗಳಿಂದಾಗಿ ಅದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಾಗಿ ಕೊಡುತ್ತೆ. ಸೊ ಮತ್ತೆ ಅಸ್ತಮ ಮತ್ತು ಮೈಗ್ರೇನ್ ತೊಂದರೆಯಿಂದ ಬಳ್ಳವರಿಗೆ ಉಪಶಮನ ಪಡೆಯಲು ಸಹಾಯ ಆಗುತ್ತೆ. ಜೊತೆಗೆ ಮೆದುಳಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತೆ, ಮೂಳೆ ಗಟ್ಟಿಗೊಳ್ಳಲು ಸಹಾಯಕ ಆಗುತ್ತೆ. ಸೊ ಕ್ಯಾನ್ಸರ್ ಸಂಬಂಧಿತ ಬಾಧೆಗಳನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಮಲಬದ್ಧತೆ ಉಪಶಮನಕ್ಕೂ ಸಹ ತುಂಬಾ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಹಣ್ಣು ಅಂತ ಹೇಳ್ಬಹುದು. ಅಂದ್ರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಕೂಡ ಇದಾವೆ ಅನ್ನಂಗಾಯ್ತು. ಹೌದು ಹೌದು. ಇನ್ನು ಮುಖ್ಯವಾಗಿ ನಾವು ಈಗ ಬಣ್ಣ ಇರುವಂತ ದ್ರಾಕ್ಷಿಯನ್ನು ನೋಡ್ತೇವೆ, ಮತ್ತೆ ಬಣ್ಣ ಇಲ್ಲದೆ ಇರುವಂತಹ ದ್ರಾಕ್ಷಿಯನ್ನು ಕೂಡ ನಾವು ನೋಡ್ತೇವೆ. ಇವುಗಳಲ್ಲಿ ಪೋಷಕಾಂಶ ಏನಾದರೂ ವ್ಯತ್ಯಾಸ ಇರುತ್ತೆ? ಖಂಡಿತವಾಗಿಯೂ. ಈಗ ನೋಡಿ, ಏನು ಬಣ್ಣ ಇರುತ್ತೆ ದ್ರಾಕ್ಷಿಯಲ್ಲಿ, ಅದರಲ್ಲಿ ಆಂಥೋಸಿಯಾನಿನ್ ಅಂತ ಒಂದು ಕಲರಿಂಗ್ ಪಿಗ್ಮೆಂಟ್ ಇರುತ್ತೆ. ಸೊ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಈ ಬಣ್ಣ ಇರೋಂಥ ದ್ರಾಕ್ಷಿ, ಸೊ ಬಣ್ಣ ಇಲ್ಲದ ದ್ರಾಕ್ಷಿಗಿಂತ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರ ಅಂತ ಖಂಡಿತವಾಗಿ ಹೇಳ್ಬಹುದು. ಅದೊಂದು ಒಂದು ಮುಖ್ಯವಾದ ಅಂಶ ಅಂತ ನಾವು ಗಮನಿಸಬಹುದು. ಹೌದು ಹೌದು. ಇನ್ನು ಮುಖ್ಯವಾಗಿ ಈಗ ನಮ್ಮ ದ್ರಾಕ್ಷಿ ಕೊಯ್ಲಿನ ಸಂದರ್ಭದಲ್ಲಿ ಸಾಕಷ್ಟು ದ್ರಾಕ್ಷಿ ನಮಗೆ ಲಭ್ಯವಾಗುತ್ತೆ. ಹೌದು. ಇದನ್ನ ಹೆಚ್ಚು ದಿನ ಶೇಖರಣೆ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ? ಈಗ ಮಳೆಯಾದಾಗಿ ಒಂದು ಅದು ನಮಗೆ ಫೆಸಿಲಿಟೀಸ್ ಇದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬಹುದು. ಈ ದ್ರಾಕ್ಷಿಯನ್ನ ಸಾಮಾನ್ಯವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕೊಯ್ಲು ಮಾಡಿದ ನಂತರ ಆದಷ್ಟು ಕಡಿಮೆ ಸಮಯದಲ್ಲಿ ಅದನ್ನ ಫ್ರೀ ಕೂಲಿಂಗ್ ಮಾಡಬೇಕು. ಅಂದ್ರೆ ಅದರ ಫೀಲ್ಡ್ ಅಲ್ಲಿ ಏನ್ ಟೆಂಪರೇಚರ್ ಇರುತ್ತೆ ಅದನ್ನ 4.4 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆಗೆ ತರಬೇಕು. ಸೊ ಅದಾದ ನಂತರ ಮುಂದೆ ಅದನ್ನ 0 ಡಿಗ್ರಿ ಉಷ್ಣಾಂಶದಲ್ಲಿ, ಜೊತೆಗೆ 97-96% ತೇವಾಂಶ ಇರಬೇಕು. ಸೊ ಇಂತ ಒಂದು ತಾಪಮಾನದಲ್ಲಿ ಶೇಖರಣೆ ಮಾಡಿರ್ಕು. ಸೊ ಈ ತರ ಒಂದು ತಾಪಮಾನದಲ್ಲಿ ಶೇಖರಣೆ ಮಾಡಿದ್ರೆ ಸುಮಾರು 40-45 ದಿನಗಳವರೆಗೆ ದ್ರಾಕ್ಷಿ ಕೆಡದಂಗೆ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಸೊ ಇದು ಒಂದು ವಿಧಾನ. ಇದಲ್ಲದೆ ಇದಕ್ಕಿಂತ ಹೆಚ್ಚು ಕಾಲ ನಾವು ಅದನ್ನು ಶೇಖರಣೆ ಮಾಡಬೇಕು ಅಂದ್ರೆ ಅದನ್ನ ಸೂಕ್ತವಾದ ಮೌಲ್ಯವರ್ಧಿತ ಪದಾರ್ಥಗಳಾಗಿ ಪರಿವರ್ತಿಸಿ ಆನಂತರ ಅದನ್ನ ನಾವು ಶೇಖರಣೆ ಮಾಡಿ 9-12 ತಿಂಗಳ ವರೆಗೂ, ಅಂದ್ರೆ ಮುಂದಿನ ಸೀಸನ್ ದ್ರಾಕ್ಷಿ ಬರೋವರೆಗೂ ಅದನ್ನ ನಾ ಈ ಒಂದು ಸಂಸ್ಕರಿತ ಪದಾರ್ಥದ ರೂಪದಲ್ಲಿ ನಾವು ಶೇಖರಣೆ ಮಾಡ್ಕೊಳ್ಬಹುದು. ಅಂದ್ರೆ ಶೇಖರಣೆ ಮಾಡೋದಕ್ಕೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು ಅಂತಿದೆ? ಇದರಲ್ಲಿ ಒಂದೊಂದು ಪದಾರ್ಥಕ್ಕೆ ಒಂದೊಂದು ತರದ ತಳಿಗಳು ಇರ್ತವೆ. ಉದಾಹರಣೆಗೆ ಈಗ ಒಣ ದ್ರಾಕ್ಷಿ ಮಾಡಬೇಕು ಅಂದ್ರೆ ಬೀಜರಹಿತ ದ್ರಾಕ್ಷಿಯನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಥಾಮ್ಸನ್ ಸೀಡ್ಲೆಸ್ ನ ಉಪಯೋಗಿಸ್ತೀವಿ. ಸೊ ಅದರ ಜೊತೆಗೆ ಬೀಜ ಇರುವಂತ ದ್ರಾಕ್ಷಿಯನ್ನು ಸಹ ಒಣಗಿಸ್ಬೋದು. ಸೊ ಅದನ್ನ ಹೆಚ್ಚಾಗಿ ನಾವು ಈಗ ಮೊನಕ ಅಂತ ಕರಿತೀವಿ. ಸೊ ಅದನ್ನ ಹೆಚ್ಚಾಗಿ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಲ್ದಲ್ಲ ಏನು ಕಲರ್ಡ್ ಗ್ರೇಪ್ಸ್ ಇದೆ, ಬೆಂಗಳೂರು ಬ್ಲೂ ಅಥವಾ ಅರ್ಕ ಕಂಚನ್, ಈ ತರದ ವೆರೈಟಿಗಳನ್ನ ಜ್ಯೂಸ್ ಮಾಡ್ಲಿಕ್ಕೆ ಹೆಚ್ಚಾಗಿ ಉಪಯೋಗಿಸಬಹುದಾಗಿರುತ್ತೆ. ಅಂದ್ರೆ ಮುಖ್ಯವಾಗಿ ನಾವು ದ್ರಾಕ್ಷಿಯಿಂದ ಯಾವ್ಯಾವ ಈ ಸಂಸ್ಕರಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅಂತೀರಿ? ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಏನು ದ್ರಾಕ್ಷಿಯನ್ನು ಬೆಳಿತೀವಿ ಅದರದಲ್ಲಿ ಹೆಚ್ಚು ಪ್ರಮಾಣ ಈಗ ಫ್ರೆಶ್ ಗ್ರೇಪ್ಸ್ ಅಥವಾ ಟೇಬಲ್ ಗ್ರೇಪ್ಸ್ ಆಗಿ ಉಪಯೋಗಿಸ್ತೀವಿ. ಅಂದ್ರೆ ತಾಜಾ ರೂಪದಲ್ಲಿ ಬಳಸ್ತೀವಿ. ಹೌದು, ತಾಜಾ ರೂಪದಲ್ಲಿ ಉಪಯೋಗಿಸ್ತೀವಿ. ಸೊ ಅದನ್ನ ನಾವು ಮೌಲ್ಯವರ್ಧಿತ ಪದಾರ್ಥಗಳಾಗಿ ಬೇರೆ ಬೇರೆ ತರದಾಗಿ ನಾವು ಮಾಡಿಕೊಂಡು ಶೇಖರಣೆ ಮಾಡಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮೊದಲನೇದು ವೈನ್, ಎರಡನೇದು ಬಂದ್ಬಿಟ್ಟು ಈ ದ್ರಾಕ್ಷಿಯನ್ನ ಕ್ಯಾನಿಂಗ್ ಮಾಡಿ ಡಬ್ಬದಲ್ಲಿ ಶೇಖರಣೆ ಮಾಡಬಹುದು. ಕ್ಯಾನ್ ಮಾಡಿ ಟಿನ್ ಡಬ್ಬದಲ್ಲಿ ಅಥವಾ ಗ್ಲಾಸ್ ಬಾಟಲ್ ಅಲ್ಲಿ ಶೇಖರಣೆ ಮಾಡಬಹುದು. ಅದಲ್ಲದೆ ಅದು ಗ್ರೇಪ್ ನಿಂದ ಪಾನೀಯ ಅಥವಾ ಜ್ಯೂಸ್ ಮಾಡಬಹುದು, ಜೆಲ್ಲಿ ಮಾಡಬಹುದು, ಜಾಮ್ ಮಾಡಬಹುದು. ಅದಲ್ಲದೆ ಇನ್ನೊಂದು ಮುಖ್ಯ ಅಂಶ ನಮಗೆ ಏನಪ್ಪ, ಎಲ್ಲರಿಗೂ ಗೊತ್ತಿಲ್ಲದೆ ಇದ್ದು ಏನಪ್ಪ ಅಂದ್ರೆ ಈ ದ್ರಾಕ್ಷಿ ಬೀಜದಲ್ಲಿ ನಾನು ಏನು ಆಂಟಿ ಆಕ್ಸಿಡೆಂಟ್ ಅಂತ ಮೊದಲೇ ಹೇಳಿದೆ ಅದು ಈ ಜ್ಯೂಸ್ನಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್ ಈ ಬೀಜ ಮತ್ತು ಸಿಪ್ಪೆಯಲ್ಲಿರುತ್ತೆ. ಸೊ ಹಾಗಾಗಿ ನಾವು ದ್ರಾಕ್ಷಿಯನ್ನು ತಿನ್ನುವಾಗ ಸಿಪ್ಪೆನ ಬಿಸಾಕಬಾರದು, ಸಿಪ್ಪೆ ಜೊತೆ ತಿನ್ಬೇಕು. ಸೊ ಬಟ್ ಬೀಜ ಹಾರ್ಡ್ ಇದ್ದಿದ್ರೆ ತಿನ್ನಕ್ಕಾಗಲ್ಲ. ಸೊ ಬಟ್ ಅದನ್ನೇ ಬೀಜಗಳನ್ನ ಒಣಗಿಸ್ಬಿಟ್ಟು ಅದರಿಂದ ಈ ಆಂಟಿ ಆಕ್ಸಿಡೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅದಲ್ದಲ್ಲೇ ಬೀಜದಿಂದ

ಪ್ರತಿ ಕೆಜಿಗೆ ಸುಮಾರು 300 ಮಿಲಿಗ್ರಾಂ ನಂಗೆ. ಸೊ ಅಂದ್ರೆ 4 ಕೆಜಿಗೆ 1200 ಮಿಲಿಗ್ರಾಂ ಅಂದ್ರೆ 1.2 ಗ್ರಾಮ್ ನಷ್ಟು ಸೋಡಿಯಂ ಬೆಂಜೋಯಿಟ್ ಅನ್ನು ತಗೊಂಡು ಮತ್ತೆ ಒಂದು ಸ್ಟೀಲ್ ಪಲ್ ತಗೊಂಡು ಅದಕ್ಕೆ ಒಂದು 1/2 ಕಪ್ ಅಷ್ಟು ನೀರ್ ಹಾಕಿ, ಸೊ ಅದು ಕುಡಿಯ ನೀರಾಗಿರ್ಬೇಕು, ಚೆನ್ನಾಗಿ ಕರಗಿಸ್ಕೊಂಡು ಅದು ಕರಗಿದ ನಂತರ ನಮ್ದು ಏನು ಈಗ ತಯಾರಾದ ಪಾನೀಯ ಇದೆ ಅದರೊಳಗಡೆ ಹಾಕ್ಬಿಟ್ಟು ಪೂರ್ತಿಯಾಗಿ ಮಿಶ್ರಣ ಮಾಡಬೇಕು. ಸೊ ಇದು ನಾವು ಈ ಒಂದು ರಾಸಾಯನಿಕ ಸಂರಕ್ಷಕ ಅಂತ ಹೇಳಿದ್ನಲ್ಲ, ನಾವು ಅದ್ರ ಬಗ್ಗೆ ಜಾಗೃತೆ ವಹಿಸ್ಬೇಕು. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು, ಅದು ಜಾಸ್ತಿ ಉಪಯೋಗಿಸಬಾರದು. ಯಾಕೆಂದ್ರೆ ಇದು ಕ್ರಿಮಿಕೀಟಗಳಿಗೆ, ಹೌದು, ರಾಸಾಯನಿಕ ಕ್ರಿಮಿಕೀಟಗಳಿಗೆ ಅದು ಹಾನಿ ಮಾಡೋದ್ರಿಂದ. ಸೊ ನಾವು ಹೆಚ್ಚಾಗಿ ಉಪಯೋಗಿಸಿದ್ರೆ ಅದು ನಮ್ಮ ದೇಹದಲ್ಲಿ ಶೇಖರಣೆಯಾಗಿ ಮುಂದೆ ತೊಂದರೆ ಆಗುವಂತ ಸಾಧ್ಯ ಇರುತ್ತೆ. ಸೊ ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಆರ್ಡರ್ ನೇ ತಂದ್ಬಿಟ್ಟು ಬೇರೆ ಬೇರೆ ಸಂಸ್ಕರಿತ ಪದಾರ್ಥದಲ್ಲಿ ರಾಸಾಯನಿಕ ಸಂರಕ್ಷಕಗಳ ಪ್ರಮಾಣ ಇಷ್ಟಿರಬೇಕು, ಇಷ್ಟಿರಬೇಕು, ಅದಕ್ಕಿಂತ ಕಡಿಮೆ ಇರಬಹುದೇ ಹೊರತು ಜಾಸ್ತಿ ಇರಬಾರದು ಅಂತ ಒಂದು ನಿಗದಿ ಮಾಡಿದೆ. ನಿಗದಿ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಏನ್ ಹೇಳಿದೆ, 0.3 ಗ್ರಾಮ್ 1 ಕೆಜಿ ಇದು ಮಾಡಿದ್ರೆ ನಾವು ಅದೇನು ನಿಗದಿ ಮಾಡಿದರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ನಾವು ಇದನ್ನು ಬೆರೆಸಿದ ನಂತರ, ಸೊ ನಾವೇನ್ ಬೇಕಾಗುತ್ತೆ, ಶುದ್ಧವಾದ ದೊಡ್ಡ ಬಾಟಲಿಗಳಲ್ಲಿ ಈ ಒಂದು ಪಾನೀಯವನ್ನು ತುಂಬಿಸಿಬಿಟ್ಟು ಕ್ಯಾಪ್ ಹಾಕಿ ಇಟ್ಕೊಳ್ಬೇಕು. ಸೊ ಇದನ್ನ ನಾವು ಸಾಮಾನ್ಯ ವಾತಾವರಣದಲ್ಲಿ ಇಟ್ಟರು ತೊಂದರೆ ಇಲ್ಲ, ಅಥವಾ ಫ್ರಿಡ್ಜ್ ಇದ್ರೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬಹುದು. ಸೊ ಸಾಮಾನ್ಯ ವಾತಾವರಣ ಆದ್ರೆ ಕಡಿಮೆ ಅಂದ್ರೂ 6 ತಿಂಗಳು ಕೆಡೋದಿಲ್ಲ, ಅದೇ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಸೊ ಸುಮಾರು 9 ತಿಂಗಳಿಂದ 12 ತಿಂಗಳವರೆಗೂ ಕೆಡದಂಗೆ ಇರುತ್ತೆ. ಸೊ ಅಲ್ಲಿಗೆ ನಮ್ಮ ಈಗ ಒಂದು ಪಾನೀಯ ತಯಾರಾಗಿದೆ. ಸೊ ಇದನ್ನ ಮುಂದೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಯಾಕಂದ್ರೆ ಅದು ಕೂಡ ಬಹಳ ಮುಖ್ಯ. ನಾವು ತಯಾರು ಮಾಡ್ಕೊಂಡ್ಮೇಲೆ ಇದು ಬಹಳಷ್ಟು ಒಂದು ಸಾಂದ್ರತೆಯಿಂದ ಕೂಡಿರುವಂತ ಒಂದು ರಸ ಅಂತ ಹೇಳ್ಬೋದು. ಇದನ್ನ ನಾವು ದಿನ ಬಳಕೆಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಈ ದೊಡ್ಡ ಬಾಟ್ಲಿ ಅಂದ್ರೆ ಸುಮಾರು 750 ml ಸಾಂದ್ರೀಕೃತ ಪಾನೀಯ ಇರುತ್ತೆ. ಈ 750 ml ರಿಂದ ಸುಮಾರು 3 ಲೀಟರ್ ಅಷ್ಟು ಕುಡಿಯೋ ಅಂತ ಪಾನೀಯ ರೆಡಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಸಣ್ಣ ಮನೆಯಲ್ಲಿದ್ದೆ ಅಥವಾ ಈಗ ಗೆಸ್ಟ್ ಬಂದ್ರು 2 ಜನ 3 ಜನ ಬಂದ್ರು ಒಂದೇ ಸರಿ ಇಷ್ಟನ್ನು ನಾವು ಉಪಯೋಗಿಸೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮಗೆ ಒಂದು 4 ಕಪ್ ಅಷ್ಟು ಜ್ಯೂಸ್ ಬೇಕಾಗತ್ತೆ ಅಂದ್ರೆ ಒಂದ್ ಕಪ್ ಅಷ್ಟು ಈ ಜ್ಯೂಸ್ ಅನ್ನು ತಗೊಂಡು ಒಂದು ಪಾತ್ರೆ ಹಾಕೊಂಡು, ಸೊ ಅದೇ ಕಪ್ಪಿನಲ್ಲಿ 3 ಕಪ್ ಕುಡಿಯೋ ನೀರನ್ನು ಹಾಕಿ ಎರಡನ್ನು ಮಿಶ್ರ ಮಾಡಿಬಿಟ್ಟು, ಸೊ ಆಮೇಲೆ ನಾವು ಕುಡಿಲಿಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದು ಮಾಡಿ ಉಪಯೋಗಿಸೋದ್ರಿಂದ ನಮಗೆ ಒಳ್ಳೆ ಸುವಾಸನೆ ಮತ್ತೆ ಸರಿಯಣ್ಣ ಪ್ರಮಾಣದ ಸಕ್ಕರೆ ಮತ್ತೆ ಹುಳಿ ಅಂಶ, ಯಾಕಂದ್ರೆ ನಮಗೆ ಸರಿಯಾಗಿ ರುಚಿ ಬರಬೇಕು ಅಂದ್ರೆ ಸಕ್ಕರೆ ಮತ್ತು ಹುಳಿ ಅಂಶ ಸರಿಯಾಗಿ ಸಮತೋಲನ ಆಗಿರಬೇಕು. ಅದಕ್ಕೆ ನಾವು ನಿಂಬುಪ್ಪು ಬಳಸೋದು, ಯಾಕಂದ್ರೆ ನಾವು ಸಕ್ಕರೆ ಜಾಸ್ತಿ ಉಪಯೋಗಿಸ್ತಾ ಇರ್ತೀವಿ ಈ ಒಂದು ಪಾನೀಯ ಮಾಡಬೇಕಾದ್ರೆ, ಜಾಸ್ತಿ ಸಕ್ಕರೆಯನ್ನು ಹಾಕಿದೀವಿ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿ ನಿಂಬುಪ್ಪನ್ನ ಹಾಕ್ತೀವಿ. ಸೊ ನಾನು ಅದನ್ನ ಉಪಯೋಗಿಸ್ಬೇಕಾದ್ರೆ 1 ಕೆಜಿ ಜ್ಯೂಸ್ಗೆ 20 ಗ್ರಾಮ್ ಅಷ್ಟು ನಿಂಬುಪ್ಪು ಅಂತ ಹೇಳಿದೆ. ನಾವು ಇದನ್ನ ದ್ರಾಕ್ಷಿಯ ಹುಳಿಯ ಅಂಶವನ್ನು ನೋಡಿಕೊಂಡು, ಸೊ ಜಾಸ್ತಿ ನಿಂಬುಪ್ಪು ನಾವು ಹೇಗೆ ಹಾಕಬೇಕು ಅಂದ್ರೆ, ಜಾಸ್ತಿ ಸಿಹಿ ಇದ್ರೆ ನಾವು 20 ಗ್ರಾಮ್ ಅಷ್ಟು ನಿಂಬುಪ್ಪು ಹಾಕಬೇಕು. ಬಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ಜ್ಯೂಸ್ ನಲ್ಲಿ ಸಿಹಿ ಅಂಶ ಜಾಸ್ತಿ ಇಲ್ಲದೆ ಹುಳಿ ಅಂಶ ಜಾಸ್ತಿ ಇದ್ರೆ ಸುಮಾರು ನಮಗೆ 15 ಗ್ರಾಮ್ ಅಷ್ಟು ನಿಂಬುಪ್ಪು 1 ಕೆಜಿ ಆದಂತ ರೆಡಿ ಅಂತ ರಸಕ್ಕೆ ಸಾಕಾಗುತ್ತೆ. ಸೊ ಅದನ್ನ ನೋಡ್ಕೊಂಡ್ ಬಿಟ್ಟು ನಾವು ಸಮತೋಲನ ಬರೋ ಹಾಗೆ ಉಪಯೋಗಿಸ್ಕೊಳ್ಬೇಕು. ಈ ರೀತಿಯಾಗಿ ನಾವು ತಯಾರು ಮಾಡಿಕೊಂಡು ಈ ಸಾಂದ್ರೀಕೃತವಾದಂತ ದ್ರಾಕ್ಷಿ ರಸವನ್ನ ವರ್ಷದ ಎಲ್ಲಾ ಸಮಯದಲ್ಲೂ ಸಹ ಬಳಸ್ತಾರೆ, ಬಳಸಕ್ಕೆ ಉಪಯೋಗಿಸಬಹುದು. ಇನ್ನ ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಾವು ಏನನ್ನ ಹೇಳೋದಕ್ಕೆ ಬಯಸ್ತೀರಾ? ನೋಡಿ, ನಾವು ಸಾಮಾನ್ಯವಾಗಿ ಅದರಲ್ಲೂ ರೈತರು ಅಥವಾ ರೈತರ ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಳ್ಳೆ ಹಣ್ಣು ತರಕಾರಿ ಎಲ್ಲ ಬೆಳೆದ್ರು ಸಹ ನಮಗೆ ಒಳ್ಳೆ ಬೆಲೆ ಸಿಗ್ಲಿ ಅಥವಾ ಜಾಸ್ತಿ ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾರಾಟ ಮಾಡ್ಬಿಡ್ತೀವಿ, ಚೆನ್ನಾಗಿರೋ ಎಲ್ಲ ಮಾರಾಟ ಮಾಡ್ಬಿಡ್ತೀವಿ. ಸೊ ಬಟ್ ಈ ಹಣ್ಣು ಮತ್ತು ತರಕಾರಿಗಳಂತ ಏನ್ ಹೇಳ್ತೀವಿ ಅವನ್ನ ನಾವು ಪ್ರೊಟೆಕ್ಟಿವ್ ಫುಡ್ ಅಥವಾ ರಕ್ಷಕ, ಹೌದು, ಆಹಾರ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಬೆಳೆದದ್ದನ್ನೆಲ್ಲದ್ರೂ ಮಾರದಲ್ಲೇ ನಮ್ಮ ಮನೆಗೆ ಎಷ್ಟು ಜನ ಇದೀವಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟನ್ನ, ಸೊ ಹಸನಾದ ಹಣ್ಣಾಗಿರುವ ಆದರೂ ಆಗ್ಬೋದು ಅಥವಾ ಈ ತರ ಸಂಸ್ಕರಿತ ಪದಾರ್ಥಗಳ ರೂಪದಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ, ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಸೀಸನ್ ಅಲ್ಲಿ ಒಂದಲ್ಲ ಒಂದು ಹಣ್ಣು ಸಿಗುತ್ತೆ. ಸೊ ಎಲ್ಲಾ ಕಾಲದಲ್ಲೂ ದ್ರಾಕ್ಷಿನೇ ಉಪಯೋಗಿಸ್ಬೇಕು ಅಥವಾ ಸೇಬನ್ನೇ ಉಪಯೋಗಿಸ್ಬೇಕು ಅಂತಿಲ್ಲ. ಬಾಳೆಹಣ್ಣು ಸಾಮಾನ್ಯವಾಗಿ ವರ್ಷದ ಎಲ್ಲ ಕಾಲದಲ್ಲಿ ಸಿಗುತ್ತೆ. ಆ ಒಂದು ಋತುಮಾನದಲ್ಲಿ ಯಾವ್ದು ಹಣ್ಣು ಅಥವಾ ತರಕಾರಿ ಸಿಗುತ್ತೆ ಅದನ್ನ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ಈಗ ನಾವು ರೋಗ ಬಂದ ನಂತರ ನಮಗೆ ವಾಸಿ ಮಾಡೋದು ಕಷ್ಟ, ಅದಕ್ಕಾಗಿ ಸೊ ಈ ಹಣ್ಣು ತರಕಾರಿಗಳು ನಮಗೆ ರಕ್ಷಕ ಆಹಾರವಾಗಿ ಕೆಲಸ ಮಾಡೋದ್ರಿಂದ ಆದಷ್ಟು ಹೆಚ್ಚು ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಆರೋಗ್ಯವನ್ನ ನಾವೇ ರಕ್ಷಿಸ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಈ ಹಣ್ಣು ಮತ್ತು ತರಕಾರಿಗಳ ಪಾತ್ರ ಬಹಳ ಮುಖ್ಯವಾದ ದೊಡ್ಡದು ಅಂತ ಹೇಳಬೇಕಾಗುತ್ತೆ. ಈಗ ಡಾಕ್ಟರ್ ದುರ್ಯಪ್ಪಗೌಡ್ರೆ, ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಡ್ಡದಲ್ಲಿ ಏನಿದೆ ಅಲ್ಲಿ ಈ ರೀತಿಯ ಒಂದು ಸಂಸ್ಕೃತ ಪದಾರ್ಥಗಳ ತಯಾರಿಕೆ ಬಗ್ಗೆ ಏನಾದರೂ ತರಬೇತಿ ಕೊಡ್ತೀರಾ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ? ಖಂಡಿತವಾಗಿಯೂ. ನೋಡಿ, ಈಗ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಣ್ಣು ಮತ್ತು ತರಕಾರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತರದ ಮೌಲ್ಯವರ್ಧಿತ ಪದಾರ್ಥಗಳನ್ನ ನಾವೇ ಅಭಿವೃದ್ಧಿ ಪಡಿಸಿದೀವಿ. ಸೊ ನಾವು ಏನೋ ಒಂದು ಅಭಿವೃದ್ಧಿ ಪಡಿಸಿದೀವಿ, ಆ ಒಂದು ತಂತ್ರಜ್ಞಾನ ಚಿಕ್ಕ ಪ್ರಮಾಣದಲ್ಲಿ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ. ಈವನ್ ಹಳ್ಳಿಗಳಲ್ಲಿ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳಂತ ಏನ್ ಹೇಳ್ತೀವಿ ಅವ್ರದೇ ಒಂದು ಗ್ರೂಪ್ ಇರಬಹುದು, ಅಥವಾ ಈ ಒಂದು ನಿರುದ್ಯೋಗ ಯುವಕರಿರ್ಬೋದು, ಯುವತಿಯರು ಇರ್ತಾರೆ. ಸೊ ಇಂಥವರೆಲ್ಲ ನಾವು ಒಂದು ಈಗ ಸಣ್ಣ ಉದ್ದಿಮೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಇಷ್ಟಪಟ್ರೆ ದಯಮಾಡಿ ನೀವು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಗೆ ಬನ್ನಿ. ಅಲ್ಲಿ ಹಣ್ಣು ಮತ್ತು ತರಕಾರಿಯಿಂದ ವಿವಿಧ ರೀತಿಯ ಸಂಸ್ಕರಿತ ಪದಾರ್ಥಗಳನ್ನ ಅಭಿವೃದ್ಧಿ ಪಡಿಸಿದೀವಿ. ಅದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೆ ಆ ಒಂದು ತಂತ್ರಜ್ಞಾನವನ್ನ ತಾವು ಸಂಸ್ಥೆಯಿಂದ ಪಡೆದುಕೊಳ್ಬಹುದು. ಸೊ ಅಲ್ಲಿ ನಿಮಗೆ ಸೂಕ್ತವಾದ ತರಬೇತಿ ಮಾಹಿತಿ ಮತ್ತೆ ಇದಕ್ಕೆ ಏನೇನು ಉಪಕರಣಗಳು ಬೇಕಾಗುತ್ತೆ, ಅದು ಎಲ್ಲಿ ಸಿಗುತ್ತೆ, ಅದಕ್ಕೆ ಸುಮಾರು ಎಷ್ಟು ಖರ್ಚು ಬೇಕಾಗುತ್ತೆ, ಇದ್ರ ಜೊತೆಗೆ ಸಾಮಾನ್ಯವಾಗಿ ಯಾವುದೇ ಸಂಸ್ಕರಿತ ತರಕಾರಿ ಪದಾರ್ಥಗಳನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಲೈಸೆನ್ಸ್ ಬೇಕಾಗುತ್ತೆ, ಪರವಾನಿಗೆಯನ್ನ ಅವ್ರು ಪಡೆದುಕೊಳ್ಬೇಕು. ಸೊ ಇದನ್ನ ಮುಂಚೆ ಎಫ್ ಯು ಫುಡ್ ಪ್ರಾಡಕ್ಟ್ ಆರ್ಡರ್ ಅಂತ ಹೇಳ್ತಾ ಇದ್ರು, ಈಗ ಅದನ್ನೇ ಎಫ್ ಎಸ್ ಎಸ್ ಎ ಐ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಲೈಸೆನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಪಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಏನು ಶುಲ್ಕ ಏನು ಜಾಸ್ತಿ ಇರಲ್ಲ, ಅದಕ್ಕೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಸೊ ಈ ನಿಯಮಗಳು ಏನು, ಅದನ್ನ ಹೇಗೆ ಪಾಲಿಸಬೇಕು, ನೀವು ಎಲ್ಲಿ ಈ ಒಂದು ಇದನ್ನ ಪರವಾನಿಗೆಯನ್ನು ಪಡ್ಕೊಳ್ಬೇಕು, ಈ ಎಲ್ಲಾ ಮಾಹಿತಿಯನ್ನು ತಮಗೆ ತಂತ್ರಜ್ಞಾನದ ಜೊತೆಗೆ ತಮಗೆ ಒದಗಿಸಿಕೊಡ್ತೀವಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವತಿಯಿಂದ. ರೈತ ಅವರೇ, ತಮಗೆ ಈ ದ್ರಾಕ್ಷಿಯ ಒಂದು ಪೌಷ್ಟಿಕತೆ ಮತ್ತೆ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಅಯ್ಯನ್ ದೊರೆಯಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845461143. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845461143. ತುಂಬಾ ಸಂತೋಷ ಡಾಕ್ಟರ್ ದೊರೆಯಪ್ಪಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದ್ರಾಕ್ಷಿ ಹಣ್ಣಿನಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಇದರಿಂದ ಯಾವ್ಯಾವ ರೀತಿಯಾದಂತಹ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ದ್ರಾಕ್ಷಿ ಬೆಳೆಯ ಪೌಷ್ಟಿಕತೆ ಹಾಗೂ ಮೌಲ್ಯವರ್ಧನೆ ಈ ವಿಷಯವಾಗಿ ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾ ಐಎನ್ ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಲು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫ್ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮೋರೆ, ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಸುತ್ತೈತೆ, ಕೆಲ್ಸಕ್ ಬರೋಕೆ ಕಷ್ಟ ಆಯ್ತೈತೆ, ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ. ಅಮ್ಮೋರೆ, ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮೋರೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ,